ಅಲ್ಲಲ್ಲಿ ಮಳೆಯಾಗಲಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ನಿರ್ದೇಶಕರಾದ ಡಾ ಸಿಎಸ್ ಪಾಟೀಲ್ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ಕೆಲವೆಡೆ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ. ಪ್ರವಾಹ ಸಂತ್ರಸ್ತ ಜಿಲ್ಲೆಗಳಿಗೆ ಸರ್ಕಾರ 3,000 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಸಮೀಕ್ಷೆ ಬಹಿಷ್ಕರಿಸುವಂತೆ ಬಿಜೆಪಿ ನಾಯಕರ ಕರೆಗೆ ಸರ್ಕಾರ ಅಸಮಾಧಾನ. ಮುಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ಗೆ ಆಕ್ಷೇಪ. ಅಕ್ಟೋಬರ್ 8ಕ್ಕೆ ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ವ್ಯಾಪಕ ಮಳೆ, ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಸರಿಯಾಗಿ 6:50.43. ಇದೀಗ ನಮ್ಮಲ್ಲಿದ್ದ ಜನಪ್ರಿಯ ಕಾರ್ಯಕ್ರಮ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಂಧುವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 56. ಹಿತಶತ್ರುಗಳಿಂದಲೇ ನಂಬಿಕೆ ದ್ರೋಹ, ಈ ಕುರಿತು ಭಾಗವಹಿಸುತ್ತಾರೆ ಎಂ ಶೋಭಾ ಆದ್ರಿಕಟ್ಟೆ, ಪಿಎಂ ಸುಮಾ ಅನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಹಿತ ಶತ್ರುಗಳಿಂದಲೇ ನಂಬಿಕೆ ದ್ರೋಹ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಮುಳುಗೋಯ್ತ್ ನಮ್ಮನೆ, ಅವ್ರ ಮನೆ ಹಾಳಾಗ್ ಹೋಗ, ನಾನೇ ಬೇಕಾಯ್ತ ಇವ್ರಿಗೆ. ಅಬ್ಬಬ್ಬಬ್ಬಾ, ಏನ್ ಮಾಯ್ ಕಾತೇರಿ ಇವ್ರು? ಏ ಸ್ವಲ್ಪ ತಡೆಯ ಮರ ಐತಿ, ಅದೇನ್ ಹಂಗ್ ಸಾಪ್ಳಿ ಸರುವಾಯ್ತೀಯ? ಅದೇನಾಯ್ತು, ಯಾರು ಏನ್ ಮಾಡಿದ್ರು ಅಂತನಾದ್ರೂ ಹೇಳು. ಹಳೇ ಮೈಕ್ ಸಟ್ಟು ಒಡ್ಕೊಂಡಂಗೆ ಒಂದೇ ಸಮಕ್ಕೆ ಒದರುತ್ತಿದ್ಯಾ? ಹ್ಮ್, ಯಾವ್ದೋ ಮಿಕ್ಕ ಸಿಕ್ತು ಜಯಮ್ಮನ ಬಾಯಿಗೆ ಅಂತ ಕಾಣುತ್ತೆ. ಅಲ್ಲಿಗೆ ಅವ್ರ ಕತೆ ಮುಗೀತು ಬಿಡು. ಅದ್ ಯಾಕಂಗಂತೀರ ಬಿಡಿ, ಜಯಮ್ಮನ್ ಸಮಸ್ಯೆ ಏನು ಅಂತ ಅಂತನಾದ್ರೂ ಕೇಳಬಾರ್ದ? ನೀನಾದ್ರೂ ಒಬ್ಳು ಇದೆಯಲ್ಲ ತಾಯಿ, ನಾನ್ ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಕೇಳಕ್ಕೆ. ಸುಖವಾಗಿದ್ರೆ ಊರೆಲ್ಲ ನೆಂಟ್ರು, ಒಂದಿಷ್ಟು ಕಷ್ಟ ಬಂದ್ರೆ ಸುತ್ತ ಯಾರು ಇರಲ್ಲ ನೋಡು. ಈಗ ನಾವೇನ್ ನಿನ್ ಬಿಟ್ಟು ಓಡಿ ಹೋಗಿದ್ದೀವ ಜಯಮ್ಮ? ನೀನ್ ಅದೇನಂತ ಬಾಯಿ ಬಿಟ್ಟು ಹೇಳಿದ್ರೆ ತಾನೇನವ ಗೊತ್ತಾಗದು? ಮೊದಲು ಶ್ಲೋಕ, ಮಂತ್ರ, ಮಂಗಳಾರತಿ ಎಲ್ಲ ಮುಗಿಲ್ ತಡೆಯವ, ಆಮೇಲೆ ಅರ್ಕತೆ ಶುರುವಾಗುತ್ತೆ. ಅದೇನ್ ಜಯಮ್ಮ ಅಂತದ್ದು ಆಗಿರೋದೀಗ, ಅದ್ ಯಾರನ್ನ ಹಂಗೆ ಬೈತಾ ಇದೀಯ? ಅದೇನ್ ಹೇಳನ್ನ ಗೌರಮ್ಮ, ಆ ಮುಳ್ಳಿ ಅವ್ರ ಅಕ್ಕದಳಲ್ಲ ಕಳ್ಳಿ ಸೇರಿ ನನಗೆ ತೋಪಿ ಹಾಕ್ಬಿಟ್ರಲ್ಲ, ಯಾರನ್ ಬಿಟ್ಟರಿ ಇವ್ರು? ಏ ಯಾವಾಗ್ಲೂ ನಮ್ ಅಲ್ಲಕ್ಕ, ನಮ್ ಕಲ್ಲಕ್ಕ ಅಂತ ಬೆಣ್ಣೆ ಹೆಂಗ್ ಕರಿತಿದ್ದೆ, ಈಗೇನಾಯ್ತವ ಅಂತದು? ಇಬ್ರು ಹತ್ತಿರದ ನೆಂಟ್ರು, ಮೇಲಾಗಿ ಸ್ನೇಹಿತರು ಬೇರೆ, ಅದೇನ್ ಮಾಡಿದ್ರು ನಿಂಗೆ? ಅದೇನ್ ವ್ಯವಹಾರ ಬೇರೆ ಇತ್ತವ್ವ, ಅವರ ಜೊತೆಗೆ ಕೊಡೋದು ತಗೊಳೋದು ಬಡ್ಡಿ ಬಾಚಿ ಅಂತ. ಏ ಅದೆಂತ ಬಡ್ಡಿ ಹೇಳವ, ದುರ್ಮುದ್ ಬಡ್ಡಿ ಅದು. ನಾನಾಗಿ ಮೇಲ್ ಬಿದ್ದೋಗಿದ್ದಲ್ಲ, ಅವರೇ ಮನೆ ಬಾಗ್ಲಿಗೆ ಬಂದು ಅಷ್ಟಕ್ಕೂ ಯಾವಾಗ್ಲೂ ಅದಕ್ಕೆ ಇದಕ್ಕೆ ಅಂತ ಕೈಗಡ ಇಸ್ಕಂತ ಇದ್ರು. ನನಗೂ ಗೊತ್ತು ಬಿಡು ಜಯಮ್ಮ, ನೀನೇನು ಬಡ್ಡಿ ಚಕ್ರಬಡ್ಡಿ ಅಂತ ಆಸೆ ಬಿದ್ದೋಳಲ್ಲ, ಏನ ಕಷ್ಟ ಅಂತ ಕೊಡ್ತಿದ್ದೆ. ಅದು ನಿಜ ಕಣವ್ವ. ಪಾಪ ಜಯಮ್ಮ, ನನಗೂ ಕೂಡ ಎಷ್ಟೋ ಸರಿ ಸಮಯಕ್ಕೆ ದುಡ್ಡು ಕಾಸು ಕೊಟ್ಟು ಉಳಿಸ್ಕೊಂಡೈತಿ. ಮರೆಯಕಾಗತ್ತ ನಾನು? ಏನೋ ಜಯಮ್ಮ ಕೈಯಲ್ಲಿ ದುಡ್ಡು ಕಾಸು ಇರೋದಕ್ಕೆ ಎಷ್ಟೋ ಜನಕ್ಕೆ ಅನುಕೂಲ ಆಗೈತಿ. ಈಗೇನಾ ತೇಳವ್ವ? ಅದೇನೋ ತೊಂದ್ರೆ, ಒಂದ್ 4-5 ಲಕ್ಷ ರೂಪಾಯಿ ಬೇಕಾಗಿತ್ತು ಕೊಡು ಜಯಮ್ಮ ಅಂತ ಇಬ್ರು ಬಂದು ಒಂದೇ ಸಮಗ್ವಾಗ ಅರ್ದ್ರು ಕಣ್ರವ್ವ. ಓ, ಅವತ್ತು ನಾನು ಇದ್ನಲ್ಲಮ್ಮ, ನನ್ನ ಹತ್ರ ಅಷ್ಟೊಂದು ದುಡ್ಡು ಅವಸರಕ್ಕೆ ಸಿಕ್ಕಲ್ಲ ಅಂತ ಹೇಳಿದ್ಕೆ ಅವ್ರು ಬಿಡ್ಲೇ ಇಲ್ಲ. ಕೊನೆಗೆ ಅವ್ರ ಕಾಟ ತಡಿಲಾರ್ದೆ ಬ್ಯಾಂಕ್ನಲ್ಲಿ ಅಡ ಇಟ್ಟು ತಗೊಳ್ರಿ ಅಂತ ನಿನ್ ಒಡವೆಗಳನ್ನೆಲ್ಲ ಕೊಟ್ಟೆ ಅಲ್ಲ, ನೋಡ್ದೆ. ಓಹೋ, ಹಂಗಾದ್ರೆ ಜಯಮ್ಮನಿಗೇನೋ ಗಸಿ ಬಿದ್ದೈತೆ ಅಂತ ಕಾಣುತ್ತೆ. ಅಲ್ಲಿಗೆ ಮುಗೀತು. ಗೋವಿಂದ ಗೋವಿಂದ. ಸುಮ್ನೆ ಇರು ಶಿವಣ್ಣ, ಇದ್ರಲ್ಲಿ ಎಂತ ತಮಾಷೆ, ಆಮೇಲೆ ಏನಾತವ? ಒಂದ್ 6 ತಿಂಗಳು ಬಿಟ್ಕೊಂಡು ಒಡವೆ ಬಿಡಿಸ್ಕೊಟ್ರು. ನಾನು ಆವತ್ತೇನೋ ಅವಸರದಲ್ಲಿದ್ದೆ, ಸರಿಯಾ ಗಮನಿಸ್ಲಿಲ್ಲ. ಈಗ ಯಾಕೋ ನೋಡಿದ್ರೆ ಸೇಮ್ ನನ್ನ ಒಡವೆ ತರದ್ದೇ ನಕಲಿ ಒಡವೆ ಮಾಡಿಸ್ಕೊಟ್ಟಿದಾರಲ್ಲ ಅವರು. ಎಲ್ಲ ಇವ್ರ, ನಾನು ಏನೋ ಅಂತ ಮಾಡಿದ್ದೆ, ಅವರನ್ನ ನೋಡಕ್ಕೆ ಅಮಾಯಕರು ತರ ಕಾಣ್ತಾರೆ. ಅಮಾಯಕರ ವೇಷದಲ್ಲಿರೋ ಮಾಯಕಾರರು. ಸರಿ, ಈಗೇನ್ ಮಾಡ್ತೀಯ ಜಯಮ್ಮ? ಇನ್ನೇನ್ ಮಾಡೋದು, ಹೋಗಿ ಕೇಳೋದು ಒಡವೆಗಳು ಎಷ್ಟ್ ಬೆಲೆ ಬಾಳವವ್ವ. ಅಯ್ಯೋ ಅಯ್ಯೋ, ಇವತ್ತಿನ ಬೆಲೆಯಲ್ಲಿ 1-10 ಲಕ್ಷ ರೂಪಾಯಿ ಆಗುತ್ತೆ. ಮನೆ ಬಾಗಿಲಿಗೆ ಹೋಗಿ ಕೇಳಿದ್ರೆ ನನ್ನೇ ಗದರಿಸ್ ಕಳಿಸ್ಬಿಟ್ರು. ಅಡ್ಡ ಬಡ್ಡಿ ವಸೂಲಿ ಮಾಡ್ತಾಳೆ, ದುಡ್ಡು ಕೊಟ್ಟು ಇನ್ನಿಲ್ಲದ ಹಿಂಸೆ ಕೊಡ್ತಾಳೆ ಅಂತ ನನ್ ಮೇಲೆ ದೂರ್ ಕೊಟ್ಟದವೆ. ಇದಪ್ಪ ವರ್ಷೆ ಅಂದ್ರೆ ಆನೇನ ಸೊಳ್ಳೆ ಎದುರಿಸ್ದಂಗಾಯ್ತು. ಅಯ್ಯೋ ಅಂದ್ರೆ 6 ವರ್ಷ ಆಯಸ್ ಕಮ್ಮಿ ಅಂತಾರಲ್ಲ, ಇದಕ್ಕೆಯ. ಹಿಂಗಾದ್ರೆ ಹೆಂಗಪ್ಪ ಇನ್ನೊಬ್ರಿಗೆ ಸಹಾಯ ಮಾಡೋದು? ಇದರಿಂದ ಒಳ್ಳೆಯವರಿಗೂ ಕೂಡ ಉಟ್ಟುವಳಿ ಆಗಲ್ಲ. ಪಾಪ ಅದೆಷ್ಟು ಕಷ್ಟಪಟ್ಟು ಅದನ್ನೆಲ್ಲ ಮಾಡಿಸ್ಕೊಂಡಿತ್ತೋ ಏನೋ ಅಲ್ವಾ. ಅದೇನ್ ಹೇಳನವ, ನಮ್ ಮನೆದಕ್ಕೆ ಸರಿಯಾಗಿ ಊಟ ತಿಂಡಿನೂ ಕೊಡ್ದಂಗೆ, ಒಳ್ಳೆ ಬಟ್ಟೆ ತಗೊಳಕ್ಕೂ ಬಿಡ್ದಂಗೆ, ಕಾಡಿ ಬೇಡಿ ಅದಕ್ಕೆ ಇನ್ನಿಲ್ಲದ ಹಿಂಸೆ ಕೊಟ್ಟು ಮಾಡಿಸ್ಕೊಂಡಿದ್ದೆ. ಅದಕ್ಕೆ ಮತ್ತೆ ಅವತ್ತು ನಿಮ್ಮನೆಯಿಂದ ಬಾರ್ ಕೋಲಿನ ಶಬ್ದ ಭಾರಿ ಜೋರಾಗಿತ್ತು. ಮತ್ತೆ ಮೈ ಕೈಯೆಲ್ಲ ಹಂಗೆ ಕೊಡಬು ಊದ್ಕೊಂಡಂಗ್ ಊದ್ಕೊಂಡಿತ್ತು. ಯಾಕೆ ಜಯಮ್ಮ ಅಂತ ಕೇಳಿದ್ಕೆ, ಏ ಕಡ್ಜ ಕಡಿತು, ಅದ್ ಕಡಿತು, ಇದ್ ಕಡಿತು ಅಂತ ಬರೇ ಕತೆ ಹೇಳಿದೆ. ಈ ಜಗತ್ನಲ್ಲಿ ಎಂತೆಂತ ಮೋಸಕಾರು ಇರ್ತಾರೆ ಅಲ್ವಾ, ನಂಬಿಸಿ ಕತ್ಕೊಯ್ಯೋದು ಅಂದ್ರೆ ಇದೇ ನೋಡು. ನಾನು ಇಂಥದಕ್ಕೆಲ್ಲ ಅಷ್ಟು ಸುಲಭಕ್ಕೆ ಸಿಕ್ಕಾಕೊಳ್ಳೋ ಪೈಕಿ ಅಲ್ಲ. ಏನ್ ಮಾಡೋದು, ನಾನೇ ಬುದ್ಧಿವಂತೆ ಅಂದ್ಕೊಂಡಿದ್ದೆ, ನನ್ನೇ ಗುಂಡಿ ಕೇಳಿಸ್ಬಿಟ್ರು. ತುಂಬಾ ಜನ ಈ ರೀತಿ ಮೋಸ ಹೋಗ್ತಾ ಇರ್ತಾರೆ ಕಣವ, ಬಾಯ್ ಬಿಟ್ರೆ ಬಂಡ್ಗೇಡು ಅಂತ ಹೇಳ್ಕೊಳಲ್ಲ ಅಷ್ಟೇ. ಅದು ನಿಜ. ನನ್ನೇ ನೋಡು, ಅದೇನೋ ಸರ್ಕಾರದ ಸ್ಕೀಮು, ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರೆ ಸಬ್ಸಿಡಿ ಸಿಗುತ್ತೆ ಅಂತ ಯಾರೋ ಹೇಳಿದ್ರು. ಹೌದಪ್ಪ, ಅವಾಗ ದಿವಸ ನಾನು ಬೆಂಗಳೂರಿಗೆ ಹೋಗ್ಬೇಕು, ಆ ಆಫೀಸರ್ ನೋಡ್ಬೇಕು, ಈ ಆಫೀಸರ್ ಕಾಣ್ಬೇಕು ಅಂತ ಓಡಾಡ್ತಿದ್ಯಲ್ಲ, ನನಗೂ ಗೊತ್ತೇಳು. ಅಯ್ಯೋಯ್ಯೋ, ಆ ಕತೆ ನೋಡ್ಬೇಕಾಯ್ತು. ಯಾವ ದೊಡ್ಡ ದೊಡ್ಡ ಕಂಪ್ನಿ ಓನರು ಹಂಗ ಆಡ್ತಿರ್ಲಿಲ್ಲ. ಅದೇನ್ ಶಿವಣ್ಣನ್ ಗೊತ್ತು, ಗೈರತ್ತು ಗಮ್ಮತ್ತು. ಸುಮ್ನೆ ಇರು ಜಯಮ್ಮ, ಪಾಪ ಅವಾಗ ಶಿವಣ್ಣನ ಪಾಡು ನಾಯಿ ಪಾಡಾದಂಗಾಗಿತ್ತು, ನಾವೇನ್ ನೋಡಿರ್ಲಿಲ್ವಾ. ಅವನ್ ಯಾರೋ ಸ್ನೇಹಿತ, ಯಾರೋ ಅಧಿಕಾರಿನ ಪರಿಚಯ ಮಾಡಿಸ್ದ. ಇವ್ರೇ ನೋಡು ಇದಕ್ಕೆಲ್ಲ ಮುಖ್ಯಸ್ಥರು, ಇವ್ರನ್ನ ಚೆನ್ನಾಗ್ ನೋಡ್ಕೊ, ಕೆಲ್ಸ ಆಗತ್ತೆ ಅಂದ. ನೀನು ಚೆನ್ನಾಗ್ ನೋಡ್ಕೊಂಡೆ ತಾನೆ ಶಿವಣ್ಣಂಗೆ, ಅದನ್ನ ಹೇಳಿದ್ರೆ ಸಾಕು. ಇದ ನೋಡ್ಕೊಳ್ಳೋ ಕೆಲ್ಸ ಬಿಟ್ರೆ ಮತ್ತೇನ್ ಗನಂದಾರಿ ಬದುಕು ಮಾಡಿದ್ರು? ಅದ್ರ ಕಾಲದಲ್ಲಿ ಬಾರಿ ಸಾಲ್ಗಾರ ಆಗ್ಬಿಟ್ಟೆ ಅಂತ ಕಾಣುತ್ತೆ ನೀನು ಅಲ್ವೇನಪ್ಪ. ಕೈಯಲ್ಲಿ 3 ಕಾಸು ಇರ್ಲಿಲ್ಲ, ಏನಾದ್ರೂ ಮಾಡಿ ನಾನು ಒಬ್ಬ ಮನುಷ್ಯ ಆದೇನಾ ಅನ್ನೋ ಆಸೆ ಅವ್ರಿಗೆ ಇವ್ರಿಗೆ ಕೊಡಕ್ಕೆ ಅಂತಾನೆ 100,000 ರೂಪಾಯಿ ಸಾಲ ಮಾಡಿದೆ. ಆ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಅರ್ಧ ಮೆತ್ತಗಾದೆ ಅಲ್ವಾ. ಇಂತ ಅದೆಷ್ಟು ಸಾಲಗಳನ್ನ ಮಾಡಿದ್ರು ಇನ್ನೂ ಹೆಂಗೆ ಹಂಗಿದೆಯಲ್ಲಪ್ಪ, ಕಲ್ಲೊಳಗಿನ ಕರ್ಕೆ ಹೆಂಗೆ. ನೀನ್ ಹೇಳೋದ್ ಕೇಳಿದ್ರೆ ನೇಣ ಕಂಡು ಸಾಯ್ಬೇಕಾಗಿತ್ತು ಅಂತ ಕಾಣುತ್ತೆ. ಜೀವಮಾನದಲ್ಲಿ 1 ರೂಪಾಯಿ ಕೂಡ ಸಾಲ ಮಾಡದ ಮನುಷ್ಯನಿಗೆ ಈ ಗತಿ ಬರಬಾರ್ದಾಗಿತ್ತು ಬಿಡು. ಅದೇನೋ ಕಾರ್ಖಾನೆ ಮಾಡ್ತೀನಿ ಅಂತ ಜಮೀನಲ್ಲಿ ಏನೇನೋ ಕೆಲ್ಸ ಬೇರೆ ಮಾಡಿಸಿದ್ದೆ. ಆಸಾಮಿ ಹಂಗ್ ನಂಬಿಸ್ಬಿಟ್ಟ ಕಣವನನ್ನ, ನಾನು ಕೂಡ ನಿಮ್ದೇ ಜಾತಿ ನಿಮ್ದೇ ಬೆಡವು. ಅಯ್ಯೋ ನಮ್ಮರಿಗೆ ನಾವಲ್ದಲ್ಲಿ ಇನ್ಯಾರಾಗಬೇಕು ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಕಿತ್ಕೊಂಡ್ಬಿಟ್ಟ. ಮೋಸ ಮಾಡೋನಿಗೆ ಇದೇ ಒಂದು ಜಾತಿ, ಹೊಟ್ಟೆ ಒರೆಯೋಕೆ ಅಧಿಕಾರಕ್ಕೆ ಬರೋಕೆ ಇವರಿಗೆಲ್ಲಾ ಜಾತಿ ಬೇಕು. ಜಾತಿ ಜಾತಿ ಅಂತ ಓದೋರು ನಾವಿನ್ಯಾವ ದೊಡ್ಡ ಮನುಷ್ಯರು. ಹ್ಞೂ ಕಣವ, ನಮ್ ಜಾತಿಯವರಾದ್ರೆ ಬಲು ಒಳ್ಳೆಯವರು ಅಂತ ಹೇಳ್ತೀವಿ. ಇದೆಲ್ಲ ಇದು ಹೋಗಕ್ಕೆ ಇನ್ನು ಯಾವ ಕಾಲ ಬೇಕೋ ಏನೋ. ಕೊನೆಗೆ ಬ್ಯಾಂಕ್ ನಲ್ಲಿ ಸಾಲ ಅದ್ಯಾವ್ದು ಬೋರ್ಡ್ ನಲ್ಲಿ ಸ್ಕೀಮ್ ಆಗುತ್ತೆ ಅಂತಿದ್ದಲ್ಲ, ಏನಾ ತಪ್ಪದು? ಹ್ಮ್ ಆಯ್ತು ಆಯ್ತು, ದುಡ್ಡು ಇಸ್ಕೊಂಡಿದ್ನಲ್ಲ ಅವ್ನ್ ಟ್ರಾನ್ಸ್ಫರ್ ಆತ್ ನೋಡು, ಅಲ್ಲಿಗೆ ಗಂಟು ನಂಟು ಎರಡೂ ಹೋಯ್ತು. ಇವನು ಒಬ್ನಿಗೆ ದುಡ್ಡು ಕೊಟ್ಟಿದ್ದು ಬೇರೆ ಇನ್ಯಾರಿಗಾದ್ರೂ ಕೊಟ್ಟಿದ್ದಪ್ಪ. ವ್ಯವಹಾರ ದೊಡ್ಡದು ಅಂದಂಗೆ ಜನ ಕೂಡ ಜಾಸ್ತಿನೇ ಇರ್ತಾರ ಬಿಡು. ಅದ್ಯಾರ ಮತ್ತೊಬ್ರು ಬರ್ತಿದ್ರಲ್ಲ ನಿನ್ನ ಹತ್ರ, ಅವ್ರು ಯಾರ ಶಿವಣ್ಣ? ಅವನು ಇಂಥದೇ ಅಸಾಮಿ ಕಣವ. ನನಗೆ ಬ್ಯಾಂಕ್ ಮ್ಯಾನೇಜರ್ ಗೊತ್ತು, ಫೈನಾನ್ಸ್ ಮಿನಿಸ್ಟರ್ ಗೊತ್ತು, ರಿಸರ್ವ್ ಬ್ಯಾಂಕ್ ಮ್ಯಾನೇಜರೇ ಗೊತ್ತು ಅಂತ ಹೇಳಿ ಅವನು 100,000 ನಾಮ ಹಾಕಿದ. ನಿನ್ನ ಪರಿಚಯದವರೇ ಅಂತಲ್ಲ, ಅವನ ಹತ್ರ ಕರ್ಕೊಂಡು ಹೋಗಿದ್ದವನು. ಆಗ್ಲೇ ಹೇಳಲಿಲ್ವಾ ಮೋಸಗಾರರು ಯಾರ್ಯಾರು ವೇಸ್ಟ್ ಅಲ್ಲಿ ಬರ್ತಾರೆ ಅಂತ? ನಮ್ಮಪ್ಪ ಸ್ವಲ್ಪ ಮೂಕ್ ಬಸವಣ್ಣಂತ ಮನುಷ್ಯ, ಆಫೀಸು ಮತ್ತೊಂದು ಅಂತ ಓದರಲ್ಲ. ನಮ್ ಚಿಕ್ಕಪ್ಪನ ಮಗ ಒಬ್ಬ ಇದ್ದ, ಯಾವಾಗ್ಲೂ ನಮ್ಮ ಮನೆಗ್ ಬರೋದು, ಊಟ ತಿಂಡಿ ಮಾಡೋದು, ಸಣ್ಣ ಪುಟ್ಟ ಸಹಾಯ ಮಾಡೋದು ಮಾಡ್ತಾ ಇದ್ದ. ಹೂ ಕಣವ, ನಿಮ್ ಜಮೀನಿನ ಕಂದಾಯನಾ? ಅವನ ಕೈಲಿ ದುಡ್ಡು ಕೊಟ್ಟು ನಿಮ್ಮಪ್ಪ ಕಟ್ಟಿಸ್ತಾ ಇತ್ತು. ಆ ಕಾಲದಲ್ಲಿ ತುಂಬಾ ಜನ ಹಿಂಗೇ ಮಾಡ್ತಿದ್ರು. ಇನ್ನು ಸ್ವಲ್ಪ ನಂಬಿಕೆ ಮಾನ ಮರ್ಯಾದೆ ಇದ್ದ ಕಾಲ ಅಲ್ವಾ ಅದು? ಅಂತದ್ರಲ್ಲೂ ಈ ಮನುಷ್ಯ ಕಂದಾಯ ಕಟ್ತೀನಿ ಅಂತ ಹೇಳಿ ಹೇಳಿ ನಾನೇ ಇವ್ರ ಸ್ವಂತ ಮಗ ಅಂತ ಸುಳ್ಳು ದಾಖಲೆ ಸೃಷ್ಟಿಸಿ ನಮ್ಮ ಅಪ್ಪನ ಆಸ್ತಿನೇ ನನ್ನ ಹೆಸರಿಗೆ ಮಾಡ್ಕೊಂಡ್ ಬಿಟ್ಟಿದಾನೆ. ಅದೇನು ಹುಡುಗಾಟವ ಗಂಗಮ್ಮ, ಅದೇಂಗ ಆ ರೀತಿ ಮಾಡಕ್ಕಾಗತ್ತೆ? ಓತಿಕೆ ಅಂತ ಬೇಲಿ ಸೇರಿದ್ರೆ ಸಾಕ್ಷಿ ಹೇಳೋಕೆ ತೊಂದ್ರೆ ಏನೋ ಶಿವಣ್ಣ. ನಾನೇ ಮಗ ಅಂತನೂ ಮಾಡ್ತಾರೆ, ಅಪ್ಪ ಅಂತಲೂ ಹೇಳ್ತಾರೆ ಕಣಪ್ಪ. ಈಗ್ಲೂ ಕೂಡ ಅವನ ಹೆಸರಲ್ಲೇ ಐತೆ. ಯಾರ್ಯಾರನ್ನೋ ಕರ್ಕೊಂಡು ಒಂದ್ ಪಂಚಾಯತಿ ಮಾಡಿದ್ರು ಏನು ಮಾಡಕ್ಕಾಗಿಲ್ಲ. ನಿಮ್ ಯಜಮಾನರು ಕೂಡ ಇಂಥದೇ ಒಂದ್ ವಿಷಯ ಹೇಳ್ತಾ ಇದ್ರು ಗೌರಮ್ಮ, ಅದೇ ನಿಮ್ ನೆಂಟ್ರ ಸುದ್ದಿ? ಅದೇ ಕಣಪ್ಪ, ನಮ್ ಮನೆಯವರ ಮಾವನ್ ಮಕ್ಕಳು ಏನೇನೋ ಮಾಡ್ಕೊಂಡು ಆಸ್ತಿ ಪಾಸ್ತಿ ಮಾರಿ ಊರ್ ಬಿಟ್ಟೇ ಹೋಗೋ ಹಂತಕ್ಕೆ ಬಂದಿದ್ರು. ಹ್ಞೂ ಕಣವ, ಆವಾಗ ಊರ್ ತುಂಬಾ ಸಾಲ ಮಾಡಿ ಕದ್ದು ಓಡಾಡ್ತಾ ಇದ್ರು. ಅವರನ್ನ ನೀನೇ ಅನ್ನೋ ನಾಯಿನೂ ಗತಿ ಇರ್ಲಿಲ್ಲ. ಈಗೇನ್ ಮತ್ತೆ ಬಾರಿ ಜೋರಾಗಿದ್ದಾರೆ. ಅದನ್ನೇನ್ ಹೇಳ್ತೀಯ, ಅವ್ರ ಕಾರು ಬಂಗ್ಲೆ ದುಡ್ಡು ಒಡವೆ ಎಲ್ಲ ನೋಡ್ಬೇಕು, ಎಲ್ಲ ನಿನ್ನ ಗಂಡನ ಕೃಪಾಶೀರ್ವಾದ ಗೌರಮ್ಮ. ಅವತ್ತು ನಮ್ಮ ಯಜಮಾನ್ರು ಜಾಮೀನ್ ನಿಂತು ಜವಾಬ್ದಾರಿ ತಗೊಂಡು ಅವತ್ತಿಗೆ 100,000 ರೂಪಾಯಿ ಸಾಲ ಕೊಡ್ಸಿದ್ರು. ಈಗ 2 ವರ್ಷದಿಂದ ನಮ್ ತೆಂಗಿನ ತೋಟಕ್ಕೆ ನೀರ್ ಬಿಡೋಕೆ ಹೋದ್ ಒಂದೊಂದ್ ತೊಂದ್ರೆ ಮಾಡಿದ್ನ ಅವನು. ಅದ್ಕೇನಪ್ಪ ಪಾಪ, ನಿಮ್ ತೋಟ ಒಣಗೋಗಿರೋದು. ಓ ಕಣವ, ಫ್ಯೂಸ್ ತೆಗಿಯೋದು, ಮೋಟ್ರಿಗೆ ಕರೆಂಟ್ ಬರ್ದಂಗ್ ಮಾಡೋದು, ಮೋಟರ್ನೆ ಸುಟ್ಟಾಕೋದು, ಹಿಂಗೆಲ್ಲ ಮಾಡ್ತಿದ್ನಂತ ಅವನು. ನೋಡವ, ಇದೆಲ್ಲ ನಮಗ್ ಗೊತ್ತೇ ಇಲ್ಲ, ಆದ್ರೂ ಇದನ್ನೆಲ್ಲ ಏನು ಅಂತ ಹೇಳ್ತಿರ್ ಬಿಡು. ಅಷ್ಟೇ ಅಲ್ಲ, ಏನಪ್ಪ ಅದೆಲ್ಲ ಸರಿಯಾ ಅಂತ ಕೇಳಕ್ ಹೋದ್ರೆ ನೀನು ನಿಮ್ಮಅಪ್ಪ ಏನ್ ಮಾಡಿಯ ನನ್ನ, ನೀನೊಬ್ಬ ಗತಿ ಇಲ್ಲದ ಅರ್ಕ ಅಂತ ಹೇಳಿ ಅಪ್ಪ ಮಕ್ಳು ಸೇರಿ ಒಡೆಯಕ್ಕೆ ಬಂದ್ರು. ಹ್ಮ್, ಬಿದ್ದವ್ರಿಗೆ ಬಿಸಿನೀರ್ ಕೊಟ್ರೆ ಎದ್ ಬಂದ್ ಎದಿಗೋದ್ರು ಅನ್ನೋದು ಸುಳ್ಳಲ್ಲ ಬಿಡು. ಆ ಕೊನೆ ಮನೆ ಕಳ್ಳಣ್ಣನ ಪರಿಸ್ಥಿತಿ ಒಂದ್ ಕಾಲದಲ್ಲಿ ನೋಡಬಾರ್ದಾಗಿತ್ತು. ಮೂರ್ ಕಾಸಿನ ದುಡಿಮೆ ಇಲ್ಲ, ಮನೆ ಮಂದಿ ಪಡಿಪಾಟ್ಲು ಬೀಳ್ತಾ ಇದ್ರಲ್ಲ, ಅದನ್ನ ನೋಡಬಾರ್ದು. ಯಾವಾಗ ನೋಡಿದ್ರು ಸಿಕ್ತವ್ರನ್ನೆಲ್ಲವ ಟೀ ಕೊಡ್ಸು 10 ರೂಪಾಯಿ ಕೊಡು ಅಂತ ಕಾಡಿ ಬೇಡನು. ಗಡ್ಡ ಬಿಡ್ಕೊಂಡು ಬದುಕು ಬಾಳು ಇಲ್ದಂಗೆ ಮೂರೊತ್ತು ಕಟ್ಟೆ ಮೇಲೆ ಕುತ್ಕೊಂಡು ದರಿದ್ರ ಸೋಸನು. ಏ ಅವನ್ ಹೇಳ್ತಿ, ಅವನ್ನ ಬಾಯಿಗ್ ಬಂದಂಗ ಬೈಯಳು. ನಿಮ್ ಯಜಮಾನ್ರ ಸ್ನೇಹಿತ ಅಲ್ವಾ? ಹಂಗಂತಾನೆ, ಇವ್ರ ಕೈಯಿಂದ ದುಡ್ಡು ಖರ್ಚು ಮಾಡಿ ಯಾರ್ಯಾರ ಹೆಸರಲ್ಲೋ ಇದ್ದ ಆಸ್ತಿ ಮನೆನೆಲ್ಲವ ಇವನ್ ಹೆಸರಿಗೆ ಮಾಡಿಸ್ಕೊಟ್ರು. ಸ್ವಂತ ನೆಂಟ್ರು ಅಣ್ಣ ತಮ್ಗಳು ಕೂಡ ಇವನ್ನ ತಮ್ಮ ಮನೆ ಬಿಟ್ಕಂತ ಇರ್ಲಿಲ್ಲ. ಎಲ್ಲೆಲ್ಲೋ ಸಾಲ ಮಾಡಿ ಊರ್ ಬಿಟ್ಟೆ ಹೋಗಿದ್ದ. ಹ್ಮ್, ಆವಾಗ ಸಾಲಗಾರರಿಗೆಲ್ಲ ದುಡ್ಡು ಕೊಟ್ಟು ಬಗೆಹರಿಸಿದ್ದು ನಿಮ್ಮ ಯಜಮಾನ್ರೆ ಅಲ್ವೇ ಗಂಗಮ್ಮ? ಅಷ್ಟೇ ಅಲ್ಲ, ತೋಟಕ್ಕೆ ಕೊಳವೆ ಬಾವಿ ಮೋಟರು ಪೈಪ್ ಅಂತ ಎಲ್ಲ ಅನುಕೂಲವ ಮಾಡಿಕೊಟ್ರು. ಅವನ್ ಹೊಟ್ಟೆ ತುಂಬಿದ ಮೇಲೆ ಕೂಲಸ್ತ್ರೆಲ್ಲ ನೆಂಟ್ರಾದ್ರು. ಈಗ ಸುಮ್ನೆ ಅವನೇ ನಮ್ ಜಾತೇನಾ ನಮ್ ಕುಲವ ಅಂತ ಕೇಳ್ತಾನೆ. ಹಿಂಗಾದ್ರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತಾನೆ ಗೊತ್ತಾಗಲ್ಲ. ಹೊಳೆ ದಾಟಿಗಿದ ಮೇಲೆ ಹಂಬಿ ನಂಗೇನು ಅನ್ನೋ ಜನಗಳ ಮಧ್ಯದಲ್ಲಿ ಬದುಕದಂಗೆ ಅಂತಾನೆ ತಿಳಿತಾ ಇಲ್ಲ. ಒಂದ್ಸಾರಿ ಅದ್ಯಾವುದೋ ಒಬ್ಬ ಬಂದು ಊರ್ ಮಧ್ಯದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ. ಜನ ಎಲ್ಲಾ ನಿಂತ್ಕೊಂಡು ನೋಡ್ತಾ ಇದ್ರೆ ಹೊರತು ಯಾರು ಕೂಡ ಅವನ ಸಹಾಯಕ್ಕೆ ಹೋಗ್ಲೇ ಇಲ್ಲ. ಅವನು ಯಾವ ಊರಿನವನು? ಅವನಿಗೇನು ಒಂದ್ ಊರ ಒಂದ್ ಕೇರಿನ? ಆವತ್ತು ನಿಮ್ ಯಜಮಾನ್ರೆ ಆಂಬುಲೆನ್ಸ್ ಫೋನ್ ಮಾಡಿ ಆಸ್ಪತ್ರೆ ಕರ್ಕೊಂಡು ಹೋದ್ರು. ನಾನು ಹೋಗಿದ್ದ ಜೊತೆಗೆ ಅಲ್ಲಿ ಹೋದ್ರೆ ಆಸ್ಪತ್ರೆಯಲ್ಲಿ ಏನ್ ಹೇಳೋದು, ನನಗೇನು ಆಗಿಲ್ಲ, ನನ್ ಜೇಬಲ್ಲಿ 1,000 ರೂಪಾಯಿ ದುಡ್ಡಿತ್ತು, ಇವರೇ ತಗೊಂಡಿದ್ರೆ ಅಂತ ಹೇಳದ? ಅಲ್ಲಿ ಎಲ್ಲಾ ಪರಿಚಯದವರೇ ಇದ್ರು, ಹಂಗಾಗಿ ಸರಿಯಾತು. ಕೊನೆಗೆ ಪೊಲೀಸ್ನವರನ್ನ ಕರೆಸಿದ ಮೇಲೆ ಅವರೇ ಹೇಳಿದ್ರು, ಇವನು ಬೇರೆ ಬೇರೆ ಊರಲ್ಲಿ ಇಂತ ಕೆಲಸ ಮಾಡಿ ಹೊಟ್ಟೆ ಒರಿತಾನೆ ಅಂತ. ಅವಾಗಿನಿಂದ ಯಾರಿಗೆ ಸಹಾಯ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ಬೇಕಾಗೈತೆ. ಮತ್ತೆ ಒಂದ್ ಸಾರಿ ಮುಖ ಸುಟ್ಕೊಂಡ್ ಬೆಕ್ಕು ತಣ್ಣಗಿರದನ್ನ ನೋಡಿದ್ರು ಕೂಡ ಎದರಿ ಹೋಗ್ತಿತ್ತಲ್ಲ ಹಂಗಾಗತ್ತೆ. ಅದೇನೋ ನೀನು ಅಡಿಕೆ ಮಂಡಿಲಿ ಹಳೇನೊಬ್ಬ ಒಳಗೊಳಗೆ ಅಡಿಕೆ ಕದ್ದು ನಿನ್ ವ್ಯವಹಾರನೇ ದಿಕ್ ತಪ್ಪಿಸಿ ದಿವಾಳಿ ಮಾಡಿದ್ನಲ್ಲ ಶಿವಣ್ಣ, ಏನ್ ಕತೆ ಅದು? ಅಯ್ಯೋ ನನ್ನ ಅಡಿಕೆ ಮಂಡಿ ತುಂಬಾ ಚೆನ್ನಾಗಿ ನಡೀತಾ ಇದ್ದ ಕಾಲ ಅದು. ಒಬ್ರಲ್ಲ ಅಂತ 10-6 ಜನ ಸಹಾಯಕ್ಕಿಂತ ಇದ್ರು. ಯಾಕಪ್ಪ ನಾವು ನಿನಗೆ ತಾನೇ ಅಡಿಕೆ ಕೊಡ್ತಾ ಇದ್ದಿದ್ದು, ನಮಗೆ ಗೊತ್ತೇಳು. ಅದ್ಯಾರೋ ನಿಮ್ ಹತ್ತಿರದವ್ರೊಬ್ಬ ಎಲ್ಲ ಜವಾಬ್ದಾರಿ ಹೊತ್ತಿದ್ದಲ್ವಾ? ಆ ಗಿಡ್ಡಪ್ಪನ್ ಮಗ ಬುಡ್ಡಪ್ಪ ತಾನೆ. ಅಪ್ಸತ್ತ ಅಡವು ಆಸ್ತಿ ಅಂತ ಏನು ಇರ್ಲಿಲ್ಲ. ಬಾರಿ ಕಾಲಕ್ಕೂ ಶಿವಣ್ಣನ ಮನೆಯೇ ಅವನಿಗೆ ಆಧಾರ ಆಗಿತ್ತು. ಅದಕ್ಕೆ ಅಂತಾನೆ ಅಡಿಕೆ ಮಂಡಿಗೆ ಸೇರಿಸ್ಕೊಂಡಿ. ದುಡ್ಡು ನೋಡಿ ತಲೆ ತಿರುಗ್ತು, 1/2 ಕೆಜಿ 1 ಕೆಜಿ, ಕೊನೆಗೆ ಬರ್ತಾ ಬರ್ತಾ ಕ್ವಿಂಟಾಲ್ ಗಟ್ಲೆ ಅಡಿಕೆ ಕದ್ದು ಮಾರೋಕ್ ಶುರು ಬಿಟ್ಟ. ನೀನೆಂತ ವ್ಯವಹಾರಸ್ಥ, ಮಾಲು ಎಷ್ಟು ಬಂತು ಎಷ್ಟು ಆಯ್ತು ಅಂತ ನೋಡ್ಕೊಳ್ಳದವನು? ಏ ದೊಡ್ಡ ವ್ಯವಹಾರ ಅಲ್ವಾ, ಗೊತ್ತಾಗಿಲ್ಲ. ಮೇಲಾಗಿ ಹಿಂದಿನಿಂದಲೂ ಜೊತೆಗಿದ್ದ, ಬೇಕಾದಷ್ಟು ಅನುಕೂಲ ಪಡೆದದ್ದ, ಒಳ್ಳೆ ಮನುಷ್ಯ ಅನ್ನೋ ನಂಬಿಕೆ. ತೋಳನ ತಗೊಂಡೋಗಿ ಕುರಿ ಕಾಯಕ್ಕೆ ಇಟ್ಟಂಗಾಯ್ತು. ದೊಡ್ಡ ಮಂದಿ ಕುರಿ ಸಣ್ಣಗಾಗಿದ್ದೇ ಕಾಣ್ಲಿಲ್ಲ. ಹಂಗೆ ಕಣವಾಗಿದ್ದು ಎಲ್ಲ ಗೊತ್ತಾದ್ಮೇಲೆ ಊರು ಬಿಟ್ಟು ಕದ್ದೇ ಹೋದ. ಇತ್ಲಗವ್ರವ್ವ ನಾನು ಮಾಡಿದ ಎಲ್ಲಾ ಸಹಾಯನು ಮರೆತು ನನ್ನ ಮಗನ್ನ ಇವ್ರ ಏನೋ ಮಾಡಿದರೆ ಎನ್ನದ, ಕೊನೆಗೆ ಗಂಟು ಹೋದ್ರು ಹೋಗ್ಲಿ, ಸದ್ಯ ನಾನು ಉಳ್ಕೊಂಡ್ರು ಸಾಕು ಅನ್ನಂಗಾತು. ಈಗ ನೋಡು ಏನೂ ಮಾಡೇ ಇಲ್ಲ ಅನ್ನೋ ತರ ಓಡಾಡ್ತಾನೆ. ಅವ್ವ ಮಗನ ದರ್ಬಾರು ನೋಡ್ಬೇಕು. ಆ ಬಾಯಿ ಬಡಕಿ ಬಣ್ಣಮ್ಮ, ಜೀವನ ಮಾಡೋದ್ ಕಷ್ಟ, ಗಂಡ್ ಸರಿ ಇಲ್ಲ, 2 ಎಮ್ಮೆ ತಂದ್ಕೊಂಡು ಹೊಟ್ಟೆ ಒರಿತೀನಿ, ಹೆಂಗಿದ್ರು ನೀನು ದನಗಳನ್ನ ಸಾಕಿಲ್ಲ, ಜಮೀನು ಸಾಕಾಗೈತೆ, ನಮ್ ಎಮ್ಮೆಗಳನ್ನ ಮೇಯ್ಸೋಕೆ ಅವಕಾಶ ಕೊಡು ಅಂತ ಗೋಗರದ್ಲು. ಅದು ಒಳ್ಳೇದಾಯ್ತು ಬಿಡು, ನಿನ್ ಜಮೀನಿಗೆ ಕಾವಲು ಆಯ್ತು, ಹುಲ್ಲು ಕಳೆ ಕಮ್ಮಿನೂ ಆಯ್ತು. ಸಗಣಿ ಏನು ಒಂದಿಷ್ಟು ಬೀಳುತ್ತ ಜಮೀನಿಗೆ? ಎಂತದೋ ಒಂದಾಳು ತೋಟದಲ್ಲಿ ಇದ್ರೆ ಎಷ್ಟೋ ಬಿಗಿಯಾಗಿರುತ್ತೆ. ಥೋ ನಾನು ಹಂಗಂತ್ಲೇ ಸುಮ್ನಿದ್ದೆ, ಇರ್ಲಿ ಬಿಡು ಅಂತ ಮೇಯಿಸ್ಕೊಳಕ್ ಅವಕಾಶ ಕೊಟ್ಟೆ. ಹೆಂಗಿದ್ರು ಒಬ್ಳಿದಾಳಲ್ಲ ಅಂತ ಜಮೀನ್ ಕಡೆ ಹೋಗೋದ್ ಕಮ್ಮಿ ಮಾಡಿದೆ. ನೋಡಿದ್ರೆ ಎಮ್ಮೆ ಮೇಯಿಸಿದ್ದಲ್ದೆ ಅವಾಗಿ ಸಗಣಿನ ಒಂದಿಷ್ಟು ಬಿಡ್ದಂಗ್ ಬಾಚ್ಕೊಂಡು ಯಾರ್ಗ ಮಾರಿದಾಳೆ. ಜೊತೆಗೆ ತ್ವಾಡ್ತಲ್ ಸಿಕ್ಕಿ ತೆಂಗಿನಕಾಯಿ ಅಡಿಕೆ ಕಾಯಿ ಹಣ್ಣಂಪ್ಲು ಒಂದು ಬಿಡ್ದಂಗೆ ತಗೊಂಡೋಗಿದಾಳೆ. ಮನೆ ಕಳ್ಳಿ ನೋಡು, ಕದಿಯಕ್ಕೆ ಸುಲಭ ಆಯ್ತು, ಆದೋದವರಿಗೆ ಮಾಡಬಾರ್ದ್ ಮಾಡ್ತವಲ್ಲ, ಇವಕ್ಕೆ ಏನ್ ಹೇಳೋದು ಅಂತೀನಿ. ಬಲು ಕಷ್ಟ ಕಣವ, ಬಲು ಕಷ್ಟ. ಶತ್ರು ಎಲ್ಲಿದ್ದಾನೆ ಅಂದ್ರೆ ನಮ್ ಬೆನ್ ಹಿಂದೆ ಅಕ್ಕಪಕ್ಕದಲ್ಲೇ ಇರ್ತಾರೆ, ಬಾಯಲ್ಲಿ ಶರಣಾರ್ಥಿ ಬಗಲಲ್ಲಿ ದೊಣ್ಣೆ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಅವು ಬದುಕಲ್ಲ ನಾವು ಕೆಡಲ್ಲ ಅನ್ನೋ ಮಾತು ನಂಬಿ ನಾವು ಜೀವನ ಸಾಗಿಸೋದು. ಆದ್ರೂ ಕೂಡ ಮೋಸಕ್ಕೊಳಗಾದವರಿಗೆ ನಷ್ಟ ತಪ್ಪಿದ್ದಲ್ಲ ಅಲ್ವಾ? ಪ್ರತಿ ದಿನ ಇಂಥ ವಿಷಯಗಳನ್ನ ಕೇಳ್ತಾನೇ ಇರ್ತೀವಿ. ಕೈಲಿ ಏನೂ ಮಾಡೋಕಾಗದವ್ರು ಸುಮ್ ಸುಮ್ನೆ ಹೊಟ್ಟೆ ಕಿಚ್ಚು ಪಡುವವರು ಈ ಕೆಲ್ಸ ಮಾಡೋದೇ ಜಾಸ್ತಿ. ರಾಜಕೀಯ, ವ್ಯವಹಾರ, ದಿನನಿತ್ಯದ ಬದುಕು, ಹಿಂಗೆ ಎಲ್ಲಾ ಕಡೆನೂ ಇಂಥವ್ರು ಇದ್ದೇ ಇರ್ತಾರೆ. ನಮ್ಮ ಎಚ್ಚರಿಕೆ ನಮ್ ಕೈಲಿರ್ಬೇಕು ಅಷ್ಟೇಯ. ಒಟ್ನಲ್ಲಿ ಹೇಳೋದಾದ್ರೆ ಹಿತಶತ್ರುಗಳ ಬಗ್ಗೆ ಎಲ್ರೂ ಹುಷಾರಾಗಿರ್ಬೇಕು. ಖಂಡಿತ. ಇದುವರೆಗೂ ಹಿತ ಶತ್ರುಗಳಿಂದಲೇ ನಂಬಿಕೆ ದ್ರೋಹ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಕೇಳಿದ್ರೆ ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 56 ಕೇಳಿದ್ರಿ. ಇದೀಗ ಕೇಳಿ ಸಿರಿಧಾನ್ಯಗಳ ಮಹತ್ವ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಸುಪ್ರಿಯಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದಲ್ಲಿ ನಾವಿವತ್ತು ಸಿರಿಧಾನ್ಯಗಳ ಒಂದು ಮಹತ್ವ ಏನು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಸುಪ್ರಿಯಾ ಪಿ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್ ಹೇಳಿ, ಮೊದಲೇದಾಗಿ ಈ ಒಂದು ಸಿರಿಧಾನ್ಯಗಳ ಒಂದು ಮಹತ್ವ ಇವತ್ತಿನ ದಿನದಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ಸಿರಿಧಾನ್ಯಗಳನ್ನೋದು ಈಗಿಂದಾನೆ ಬಂದಿದ್ದಲ್ಲ, ಇದನ್ನ ಮೊದಲೆಲ್ಲ ಇದ್ರ ಆಕಾರ ಮತ್ತೆ ಗಾತ್ರ ನೋಡ್ಬಿಟ್ಟು ತೃಣಧಾನ್ಯ ಅಥವಾ ಕಿರುಧಾನ್ಯಗಳಂತಿದ್ರು. ಈಗ ಅದ್ರದ್ದು ಪೋಷಕಾಂಶಗಳ ಆಗರ ಆಗಿರೋದ್ರಿಂದ ಅದ್ರಲ್ಲಿರೋದು ಎಲ್ಲಾ ನ್ಯೂಟ್ರಿಟಿವ್ ಅಂಶ ತಿಳ್ಕೊಂಡ್ಬಿಟ್ಟು ಅದನ್ನ ಕನ್ನಡದಲ್ಲಿ ಸಿರಿಧಾನ್ಯ ಅಂತ ಕರಿತಿದ್ದಾರೆ, ಹಾಗೂ ಇಂಗ್ಲಿಷ್ ನಲ್ಲಿ ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರಿತಾ ಇದ್ದಾರೆ ಸರ್. ಹಾಗೆ ಇದು ಸಿರಿಧಾನ್ಯ ಹೆಸರಿನಲ್ಲೇ ಸಿರಿಯನ್ನು ಹೊಂದಿದೆ, ಇದು ರೈತರಿಗೂ ಸಿರಿಯನ್ನು ತಂದ್ಕೊಡೋದ್ರ ಜೊತೆಗೆ ಮನುಷ್ಯರಿಗೆ ಸೇವಿಸುವುದರಿಂದ ಆರೋಗ್ಯದ ರೀತಿಯಲ್ಲಿ ಸಿರಿಯನ್ನು ತಂದ್ಕೊಡ್ತಿದೆ. ಮೊದಲನೇದಾಗಿ ರೈತರಿಗೆ ಹೇಗಪ್ಪ ಇದು ಸಂಪತ್ತು ಅಥವಾ ಸಿರಿಯನ್ನು ತಂದ್ಕೊಡ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸಿರಿಧಾನ್ಯ ಅನ್ನೋದು ಅತಿ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದಾದ ಒಂದು ಹುಲ್ಲಿನ ಬೆಳೆ ಆಗಿರೋದ್ರಿಂದ ಇದನ್ನು ಕಡಿಮೆ ಖರ್ಚಿನಲ್ಲಿ ಹೇಗಪ್ಪ ಅಂತಂದ್ರೆ ಇದಕ್ಕೆ ಕಡಿಮೆ ನೀರಿರೋದ್ರಲ್ಲೂ ಬೆಳಿಬಹುದು, ಆಮೇಲೆ ಭೂಮಿ ಸತ ಗುಡ್ಡಗಾಡು ಪ್ರದೇಶಗಳಲ್ಲೆಲ್ಲ ಬೆಳೆ ಬರ್ತಿರಲ್ಲ ಅಂತ ಕಡೆ ಈ ಸಿರಿಧಾನ್ಯಗಳನ್ನು ಬೆಳಿಬಹುದು, ಆಮೇಲೆ ಭೂಮಿ ಫಲವತ್ತತೆ ಇರಲ್ಲ ಅಂತ ಯಾ ನೆಲದಲ್ಲಾದ್ರೂ ಬೆಳಿಬಹುದು ಇಂಥ ಧಾನ್ಯಗಳನ್ನ. ಆಮೇಲೆ ಈ ಧಾನ್ಯಗಳನ್ನು 3-4 ಕಿರುಧಾನ್ಯಗಳನ್ನು ಒಟ್ಟಿಗೆ ಬೆಳಿಬಹುದು, ಅದರಿಂದ ರೈತ ಲಾಭವನ್ನು ಹೆಚ್ಚಿಗೆ ಪಡ್ಕೋಬಹುದು. ಆಮೇಲೆ ಇದನ್ನ ಎಲ್ಲಾ ಹವಾಮಾನದಲ್ಲೂ ಬೆಳಿಬಹುದು, ಬಹಳ ಮಳೆ ಇದ್ರೂ ಪರವಾಗಿಲ್ಲ ಬೆಳಿಬಹುದು. ಆಮೇಲೆ ಇವು ಕಟಾವು ಅಂದ್ರೆ 2-3 ಕಟಾವು ಬರುತ್ತೆ, ಹಂಗಾಗಿ ರೈತ ಬೇರೆ ಬೆಳೆಗಳನ್ನು ಬೆಳ್ಕೋಬಹುದು, ವರ್ಷ ಪೂರ್ತಿ ಬೆಳ್ಕೊಂಡು ಆದಾಯ ಹೆಚ್ಚಿಸ್ಕೋಬಹುದು. ಆಮೇಲೆ ಇದು ಮೇವಿನ ಜಾತಿಗೆ ಸೇರಿರೋದ್ರಿಂದ ಇದನ್ನ ದನಗಳಿಗೆ ಮೇವಾಗಿ ಕೊಡೋದ್ರಿಂದ ಮೇವಿ ಖರ್ಚಾಗುವ ಹಣವನ್ನು ಸಹ ರೈತ ಇಲ್ಲಿ ಉಳಿಸ್ಕೋಬಹುದಾಗಿದೆ. ಆಮೇಲೆ ಇನ್ನ ಧಾನ್ಯಗಳನ್ನು ಹಂಗೆ ಮಾರೋದ್ರ ಬದಲು ಅದನ್ನ ಅಕ್ಕಿ ಮಾರಿಸಿ ಮಾರೋದ್ರಿಂದ ರೈತ ಅಧಿಕ ಲಾಭವನ್ನು ಪಡ್ಕೋಬಹುದು. ಹೇಗಪ್ಪ ಅಂತಂದ್ರೆ ಈಗ ಧಾನ್ಯ ಮಾಡೋದ್ರಿಂದ ಕ್ವಿಂಟಲ್ಗೆ 3-4 ಮಾರ್ತಾನೆ, ಅದನ್ನೇ ಅಕ್ಕಿ ಮಾಡೋದ್ರಿಂದ 70 1 ಮಾಡಿದ್ರು 7,000 ಬರುತ್ತೆ ಅವನಿಗೆ, 2 ಲಾಭ ಇದರಿಂದ ಪಡ್ಕೋಬಹುದು. ಸಿರಿಧಾನ್ಯಗಳು ಏನ್ ಇತ್ತೀಚೆಗೆ ದಿನಗಳಲ್ಲಿ ಕಂಡುಬಂದಿದ್ದಲ್ಲ, ಈ ಧಾನ್ಯಗಳಿಗೆ ಸುಮಾರು 500 ವರ್ಷಗಳ ಕಾಲ ಇತಿಹಾಸ ಇದ್ದು ಇದು ಮಾನವನ ತಿಳಿದಿರೋ ಹಳೆ ಧಾನ್ಯಗಳಲ್ಲಿ ಒಂದಾಗಿದೆ. ಈ ಸಿರಿಧಾನ್ಯಗಳಂತ ಏನಕ್ಕಂತಾರೆ ಅಂತ ಅಂದ್ರೆ ಇವು ಅರೆ ಒಣ ಪ್ರದೇಶದ ಬೆಳೆಗಳಾಗಿವೆ, ಇವು ಹೆಚ್ಚಿನ ಪೌಷಕಾಂಶಗಳನ್ನು ಹೊಂದಿರೋದ್ರಿಂದ ಇವನ್ನ ಸಿರಿಧಾನ್ಯಗಳು ಅನ್ಬೋದು. ಆಮೇಲೆ ಇನ್ನೊಂದಕ್ಕೇನಂದ್ರೆ ಕಡಿಮೆ ನೀರನ್ನು ಉಪಯೋಗಿಸಿ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಉಪಯೋಗಿಸ್ತಿರೋದ್ರಿಂದ ಇದು ಬರಡು ಭೂಮಿಯಲ್ಲೂ ಸಹ ಬೆಳೆಯುವುದರಿಂದ ಇವನ್ನ ಬರಗಾಲದ ಮಿತ್ರ ಅಂದು ಸಹ ಕರಿಬಹುದಾಗಿದೆ. ಜೊತೆಗೆ ಇದು ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು, ಯಾಕೆಂದ್ರೆ ಈ ಸಿರಿಧಾನ್ಯಗಳಿಗೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದಿಲ್ಲ, ಹಂಗಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗಿದೆ. ಈಗ ಸಿರಿಧಾನ್ಯಗಳು ಅಂತಂದ್ರೆ ಯಾವ್ಯಾವ ಬರ್ತಾವೆ ಮೇಡಮ್? ಈ ಸಿರಿಧಾನ್ಯಗಳು ಯಾವ್ಯಾವ ಅಂದ್ರೆ ನವಣೆ, ಹಾರಕ, ಸಾವೆ, ಬರಗು, ಊದಲು, ಕೊರ್ಲೆ, ಸಜ್ಜೆ, ರಾಗಿ, ಜೋಳ. ಇವುಗಳಲ್ಲಿ 2 ವಿಧ ಸಿರಿಧಾನ್ಯಗಳಲ್ಲಿ 2 ಯಾವ್ಯಾವ ಅಂತಂದ್ರೆ ತಟಸ್ಥ ಧಾನ್ಯಗಳು. ತಟಸ್ಥ ಧಾನ್ಯಗಳಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ನ್ಯೂಟ್ರಲ್ ಮಿಲೆಟ್ಸ್ ಅಂತಾರೆ. ಅವ್ ಯಾವ್ಯಾವು ತಟಸ್ಥ ಧಾನ್ಯಗಳಂದ್ರೆ ರಾಗಿ, ಬರಗು, ಜೋಳ ಮತ್ತು ಸಜ್ಜೆ. ಇವು ಯಾಕೆ ನ್ಯೂಟ್ರಲ್ ಮಿನೆಟ್ಸ್ ಅಂತಾರೆ ಅಂತಂದ್ರೆ ಇವಕ್ಕೆ ಆರೋಗ್ಯನ ಕಾಪಾಡ್ಕೊಳಕ್ ಹೆಲ್ಪ್ ಮಾಡ್ತಾವೆ ಈ ಧಾನ್ಯಗಳು. ಆದ್ರೆ ನಮ್ಮಲ್ಲಿ ಇರೋ ಆರೋಗ್ಯ ಯಾವ್ದೇ ತೊಂದರೆ ಇದ್ರು ಅದನ್ನ ಸರಿಪಡಿಸೋಕೆ ಉಪಯೋಗ ಆಗೋದಿಲ್ಲ, ಅದಕ್ಕೆ ಇವನ್ನ ತಟಸ್ಥ ಧಾನ್ಯಗಳು ಅಂತಾರೆ. ಇನ್ನೊಂದು ಧನಾತ್ಮಕ ಧಾನ್ಯಗಳು ಅಥವಾ ಸಕಾರಾತ್ಮಕ ಧಾನ್ಯಗಳು. ಇವ್ಯಾವ್ಯಾವಪ್ಪ ಅಂದ್ರೆ ನವಣೆ, ಸಾವೆ, ಅರ್ಕ, ಊದ್ಲು, ಕೊರ್ಲೆ. ಈ ಧಾನ್ಯಗಳಲ್ಲಿ ಏನಿದೆ ಅಂದ್ರೆ ಉತ್ತಮ ವೈದ್ಯಕೀಯ ಗುಣಗಳಿದ್ದು ಅವು ನಮ್ಮಲ್ಲಿರುವ ರೋಗಗಳನ್ನು ಸುಧಾರಿಸೋಕೆ ಉಪಯುಕ್ತ ಆಗ್ತವೆ.

ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಜನಪದ ಗೀತೆ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ ದಾಸವಾಳದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ ಓ ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ ಓ ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ ಓ ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಕರುನಾಡ ಸೀಮೆದವನೇ ನಂಜುಂಡ ಕರ್ಪೂರ ಬೀಳ್ಯಾದವನೇ ನಿನ ಕರುಣೆ ತಪ್ಪಿದ ಮೇಲೆ ನಂಜುಂಡ ಪರದೇಶಿ ನಾನಾದೆನು ಪರದೇಶಿ ನಾನಾದ್ಮೇಲೆ ನಂಜುಂಡ ಪರಪಂಚ ನನಗ್ಯಾತಕೋ ಓ ನಂಜುಂಡ ಪರಪಂಚ ನನಗ್ಯಾತಕೋ ಓ ನಂಜುಂಡ ನನ ಚಿಂತೆ ನಿನಗ್ಯಾತಕೋ ಓ ನಂಜುಂಡ ಪರಪಂಚ ನನಗ್ಯಾತಕೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ ಓ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ ಓ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ ಓ ನಂಜುಂಡ ಕೆಂಬತ್ತಿನೆಲ್ಲ ಬಿತ್ತಿ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಸಾಲು ತೆಂಗಿನ ಮರವೋ ನಂಜುಂಡ ನಡುವೆ ನಂಜಾನ ಗುಡಿಯೋ ಓ ನಂಜುಂಡ ನಡುವೆ ನಂಜಾನ ಗುಡಿಯೋ ಹದಿನಾಲ್ಕು ಪರದಕ್ಷಿಣ ನಂಜುಂಡ ಹದಿನಾಲ್ಕು ಕಿರುದಕ್ಷಿಣ ಓ ನಂಜುಂಡ ಹದಿನಾಲ್ಕು ಪರದಕ್ಷಿಣ ಓ ನಂಜುಂಡ ಹದಿನಾಲ್ಕು ಪರದಕ್ಷಿಣ ಓ ನಂಜುಂಡ ಹದಿನಾಲ್ಕು ಕಿರುದಕ್ಷಿಣ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಸೀಮೆದವನೇ ನಂಜುಂಡ ಮುತ್ತಿನ ಹಾರದವನೇ ಬಡಗಾಲ ಸೀಮೆದವನೇ ನಂಜುಂಡ ಬಯಲಾದ ರೂಪಾದವನೇ ಉದ್ದುದ್ದ ಮಂಡೇದವನೇ ನಂಜುಂಡ ಕಿದ್ದೂರ ಬಯಲಾದವನೇ ಓ ನಂಜುಂಡ ಬಯಲಾದ ರೂಪಾದವನೇ ಓ ನಂಜುಂಡ ಕಿದ್ದೂರ ಬಯಲಾದವನೇ ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವೋ, ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲ ಗಿರಿ ಬೆಟ್ಟವೋ, ಓ